ಅಪ್ಪ ಅನ್ನೋರು ಯಾವತ್ತು ಕೆಟ್ಟ ದಾರಿನ ಮಕ್ಕಳುಗಳು ತೋರಿಸ್ಕೊಡಲ್ಲ, ಒಳ್ಳೆ ದಾರಿನ ತೋರಿಸ್ತಾರೆ. ಒಂದಂದ್ರೆ ಒಂದು ಒಳ್ಳೆ ದೀಪನ ಅವರು ಪ್ರಜ್ವಲವಾಗಿ ಬೆಳಗಿರ್ತಾರೆ ಸರ್. ಅದನ್ನ ನಾವು ಒಳ್ಳೆ ಅರ್ಥದಲ್ಲಿ ತಗೊಂಡು ಅವರಂತೆ ನಾವು ನಡ್ಕೊಂಡೋದ್ರೆ ಎಲ್ಲ ಸಮಾಜಕ್ಕಾಗ್ಲಿ ದೇಶಕ್ಕಾಗ್ಲಿ ಎಲ್ಲ ಒಳ್ಳೇದಾಗುತ್ತೆ, ನೆರೆಯವರೆಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ನಾವು ಇದನ್ನ ಅರ್ಥ ಮಾಡ್ಬೋದು ಸರ್. ಒಳ್ಳೇದು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು. ಅಪರೂಪದ ಪದ್ಯವನ್ನ ಸರಿಯಾಗಿ ಅರ್ಥೈಸ್ಕೊಂಡಿದ್ರೆ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬಂದಿತು. ಪ್ರಸ್ತುತಿ ಜಿ ಡಿ ರಮೇಶ್, ಬಲ್ಲರಹಳ್ಳಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಆರ್ ಕೆ ಲೋಕೇಶ್, ಎಸ್ ವಿ ತಾರಾನಾಥ್, ನಾಗರಾಜ್ ಮೂರ್ತಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಹಾಸನ. ಈಗ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿಮಧುಸೂದನ್, ಗೌರ ರವಿಶಂಕರ್ ಹಾಗೂ ಅನಿತಾ ಎಸ್ ಜಿ. ಓ ಶಂಕರಣ್ಣ, ಅಲ್ಲ ನೀನೇನ್ ಪೇಟೆ ಕಡೆಗೆ ಹೋದವನು? ಮೂರ್ ನಾಲ್ಕ ದಿನ ಆದ್ರೂ ಕಾಣಲಿಲ್ಲ, ಎಲ್ಲೋಗಿದ್ದೆ ಅಂತವ? ಏ ಹಂಗೆ ಅವನೊಂದ್ಸರಿ ಸ್ವಲ್ಪ ಜಾಸ್ತಿ ಅಲ್ಲಪ್ಪ ನನಗೆ, ಇವರೆಲ್ಲವ ನೆಂಟರು ಇಷ್ಟರು ಬಂದು ಬಳಗ ಅಂತ ಅನ್ಕೊಂಡು ಹೋದ್ರೆ ಬುಡಕ್ಲ. ಈಗ ಬಂದ್ಬಿಟ್ಟವನೆ ಅಂತ ಗೊತ್ತಾದ್ರೆ ಪೇಟೆ ಕಡೆಗೆ ಒಬ್ರು ತಪ್ಪ ಒಬ್ರು ಬಂದ್ಬಿಡ್ತಾರೆ, ನಮ್ಮನೆಗೆ ಬಾ ನಮ್ಮನೆಗೆ ಬಾ ಅಂತ. ಅಲ್ಲ ನೀನು ಪೇಟೆಗೆ ಅದು ಇದು ವಿಚಾರ ತಿಳ್ಕೊಬರಕ್ ಹೋಯ್ತೀಯ, ನೆಂಟರು ಮನೆಗೆ ಹೋಯ್ತಾ ನಂಗೆ ಅರ್ಥನೇ ಆಯ್ತಿಲ್ಲ. ಎರಡು ಆಯ್ತವೆ, ಅವ್ರ ಅವರೇ ಅಂತೇಳಿ ಅಲ್ಲಿ ಹೋಯ್ತೀನಿ. ಅಲ್ಲಿ ಹೋದಾಗ ಇವೆಲ್ಲ ಸಿಗ್ತಾವ ನನಗೆ. ಈಗ ಒಂದೊಂದು ಮನೆಗೆ ಹೋದಾಗ ಹೆಂಗೆ ಒಂದ್ ಮೇಲೆ ದೋಸೆ ಮಾಡಿರ್ತಾರೆ, ಒಂದ್ ಮೇಲೆ ಉಪ್ಪಿಟ್ಟು ಮಾಡಿರ್ತಾರೆ, ಒಂದ್ ಮೇಲೆ ಚಿತ್ರಾನ್ನ ಮಾಡಿರ್ತಾರೆ, ಹಂಗೆ ಬೇರೆ ಬೇರೆ ಬೇರೆ ಬೇರೆ ವಿಷಯಗಳು ಸಿಗ್ತವೆ. ಎಲ್ಲ ವಿಷಯಗಳು ಎಲ್ಲರೂ ಒಂದೇ ತರದ ವಿಷಯ ಮಾತಾಡಕ್ಕಿಲ್ಲ. ನನಗೆ ಇನ್ನೊಂದು ವಿಷಯ ಅರ್ಥ ಆಯ್ತಿಲ್ಲ. ನಾವೇನಾದ್ರು ಇಲ್ಲಿ ಸಿಕ್ಕಿ ಮಾತಾಡಿಸಿದಾಗ ನಾನು ಎಲ್ಲೂ ಹೋಗಿಲ್ಲಕರಪ್ಪ, ನನಗೆ ಚಳಿ ಆರೋಗ್ಯ ಸರಿ ಇರಕ್ಕಿಲ್ಲ ಅಂತ್ಯ. ಅಲ್ಲಿ ನೋಡಿದ್ರೆ ಪ್ಯಾಟೆಗೆ ಹೋಗ್ಬಿಟ್ಟು ಮೂರ್ ನಾಲ್ಕು ಮನೆ ತಿರ್ಕಾ ಬಂದು ನಾಲ್ಕೈದಾರ ತಿಂಡಿ ಜೊತೆಗೆ ಎಂಟತ್ತು ವಿಷಯ ತಿಳ್ಕೊಬತ್ತಿಲ್ಲ, ಅದೇ ಅಂತ. ಅದು ಹೆಂಗೆ ಅಂತ ಅಂದ್ರೆ, ಈ ಊರಲ್ಲಿದ್ದಾಗ ಸರಿ ಇರಕ್ಕಿಲ್ಲ ಆರೋಗ್ಯ ನಂಗೆ, ಸ್ವಲ್ಪ ಓಡಾಡ್ತಿರ್ತೀನಲ್ಲ, ಅವಾಗ ಈ ಗಾಳಿ ಬದಲಾವಣೆ ಆಯ್ತದಲ್ಲ, ಈ ಗಾಳಿ ಬದಲಾವಣೆಗೆ ಕಾಣೆ ಅಥವಾ ವಾತಾವರಣ ಬದಲಾಯ್ತದಲ್ಲ ಅದಕ್ಕೆ ಕಾಣೆ, ಅಥವಾ ಬೇರೆ ಬೇರೆ ಮನೇಲಿ ಬೇರೆ ಬೇರೆ ತರ ತಿಂಡಿ ಊಟ ಮಾಡ್ತೀನಲ್ಲ ಅದಕ್ಕೂ ಕಾಣೆ, ಅದು ಏನೂ ಆಗದೇ ಇಲ್ಲ, ಅಲ್ಗಲ್ಗೆ ಒಂಥರ ಸರಿ ಹೋಗ್ಬಿಡ್ತದೆ. ಬ್ಯಾಲೆನ್ಸ್ ಆಗಿ ಬ್ಯಾಲೆನ್ಸ್ ಆಗಿ ಹಿಂಗ್ ಓಡಾಡ್ಕೊಂಡಿದ್ರೆ ಚೆನ್ನಾಗಿರ್ತೀನಿ ನಾನು. ಈಗ ಅದೇನೋ ಹೇಳ್ತಾರಲ್ಲ, ಈ ಬೀದಿಲಿ ಬಿದ್ದ ಮಕ್ಕಳು ಬೆಳ್ಕೊಂಡು ಮನೇಲಿ ಕುಂತವ್ ಕೊಳತ ಅಂತ ಹೇಳ್ಬಿಟ್ಟು ಹಂಗ ಮೊದ್ಲಿಂದ ಬೀದಿ ಸುತ್ತಿ ಸುತ್ತಿ ಸುತ್ತಿ ಈ ತರ ಆಗ್ಬಿಟ್ಟೈತೆ. ಅಲ್ಲ ಈ ಪ್ಯಾಟರ್ನ್ ಬರೋದ್ ಬತ್ತಾ, ಈ ಮಕ್ಕಳ ಬರ ಕರ್ಕೊಂಡ್ ಬಂದಲ್ಲ ಅದೇ ನಂಗೆ ಅನಿತಕ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನು ಬತ್ತಾ ಇದ್ನ ಅದೇ ಬಸ್ ಸ್ಟಾಪ್ ಅಲ್ಲಿ ಅವಳು ನಿಂತಳು ನಮ್ಮ ಮನೆ ತಕ್ಕ. ಅದಕ್ಕೆ ನಾನು ಹೊಟ್ಟಿನ ಕಡೆ ಅಣ್ಣಯ್ಯ ಅಂತ ಅಂತ ಅಂದ್ಲು, ಬಾರ ಕತ್ತಗ ಒಟ್ಟಿಗೆ ಹೋಗೋಣ ಅಂತ ಅನ್ಕೊಂಡು ಇದೆಲ್ಲ ಚೆನ್ನಾಗಿ ಹಿಡ್ಕೊಂಡಿಲ್ಲಪ್ಪ ಬ್ಯಾಗು ಪ್ಯಾಗೆಲ್ಲೂ ತಿಂಡಿ ಪಂಡಿ ಜಾಸ್ತಿ ಇರಬೇಕು ಅಂತ ಅನ್ಕೊಂಡು ಕರ್ಕೊಂಬ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ. ಶಂಕರಣ್ಣ ಶಂಕರಣ್ಣ ಅಣ್ಣಯ್ಯ ಖಾಲಿ ಚಕ್ರ ಕಟ್ಕೊಂಡೈತಿ, ಆ ಬಸ್ ಸ್ಟ್ಯಾಂಡ್ ಹೋದ್ರು ಸಿಗ್ತದೆ, ಈ ಬಸ್ ಸ್ಟ್ಯಾಂಡ್ ಹೋದ್ರು ಸಿಗ್ತದೆ, ಎಲ್ಲೋದ್ರು ಸಿಗ್ತದೆ, ಒಟ್ಟಾರೆ ಸಿಕ್ಕಿದ್ ಏನಾಯ್ತು ಅಂತಿ. ನಂದೊಂದ್ ಬ್ಯಾಗ್ ಇಟ್ಕೊಂಡ್ ಬಂತು ಬಾರ್ವಾ ಇಟ್ಕೋತೀನಿ ಜೊತೆಗೆ ಅಂತ. ಹಂಗೆ ಇಬ್ರು ಹೊಸಿ ಸತಿ ಬಜೆಟ್ದು ವಿಷಯ ಎಲ್ಲ ಮಾತಾಡ್ಕೊಂಡ್ ಬಂದ್ವಿ ಶಂಕರಣ್ಣ. ನಾನು ಹೆಚ್ಚಿಗೆ ವಿಷಯ ತಿಳ್ಕೊಂಡಿಲ್ಲ, ಆದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ವಿಚಾರ ತಿಳ್ಕೊಬೇಕು ಕೃಷಿ ಬಗ್ಗೆ, ಅದಕ್ಕೆ ಅಣ್ಣನ ಹತ್ರ ಮಾತಾಡ್ಕೊಂಡ್ ಬತಾ ಇದ್ದೆ. ಆಮೇಲೆ ನೀನು ಒಂದ್ ಕೆಲಸ ಮಾಡ್ಬೇಕು, ಏನು ಅಂದ್ರೆ ಜೊತೆಲ್ ಬರ್ಬೇಕಾದ್ರೆ ಮಾತಾಡಕ್ ಹೋದ್ರೆ ವಿಚಾರ ಸಾಗಕ್ಕಲ್ಲ, ಎಲ್ಲರೂ ಒಂದ್ ಕಡೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ತಿಂತಾ ಮಾತಾಡಿದ್ರೆ ವಿಚಾರದ ತಿಳ್ಕೊಬಹುದು, ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಾಯ್ತದೆ. ಏನಂತೇಳಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಶಂಕರಣ್ಣ, ಇದು ಒಂದು ಒಂದ್ ಸಮಸ್ಯೆ ಐತೆ ನಂಗೆ ಶಂಕರಣ್ಣ, ಭಾರಿ ವರ್ಷದಿಂದಲೇ ಇದು ಏನ್ ನೆನ್ನೆ ಮನದಲ್ಲ, ಈ ಪ್ರತಿ ವರ್ಷ ಬಜೆಟ್ ಬಜೆಟ್ ಅಂತ ಮಾಡ್ತಾರಲ್ಲ, ಪ್ರತಿ ವರ್ಷ ಮಾಡ್ತಾರ ಗೊತ್ತಲ್ಲಪ್ಪ ನಿಂಗೆ, ಆ ಎಲೆಕ್ಷನ್ ಯಾರು ಬಂತು ಅಂತ ಎರಡ್ ಸರಿ ಮಾಡ್ಬಿಡ್ತಾರೆ ಆರಾರು ತಿಂಗಳಿಗೂ. ಇದು ಹೆಂಗೆ ಅಂತ ಅಂದ್ರೆ ಇದು ಅರ್ಥವೇ ಹಾಕಲ್ಲಪ್ಪ ನನ್ಗೆ. ಅಲ್ಲ ನಿನಗೆ ಅರ್ಥ ಆಯ್ತಿಲ್ಲ ಓಲಿ, ನಂಗೆ ಕೇಳಕ್ಕೆ ಆಯ್ತಿಲ್ವಲ್ಲ. ಅಲ್ಲ ಈಗ ಬಜೆಟ್ ಮಾಡ್ತಾರಲ್ಲ ಆಯವ್ಯಯ ಅಂತ ಅಂತ ಅನ್ಕೊಂಡು, ಅವತ್ತು ಬೆಳಗ್ಗೆ 10 ಗಂಟೆಗೆ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಟಿವಿ ಮುಂದೆ ಕೂತ್ಕೊಬಿಡ್ತೀನಿ ನಾನು, ಒಂದ್ ಕಡೆ ರೇಡಿಯೋ ಇಟ್ಕೊಂಡಿರ್ತೀನಿ, ಒಂದ್ ಕಡೆ ಟಿವಿ ಇಟ್ಕೊಂಡಿರ್ತೀನಿ, ಕೂತ್ಕೊಂಡು ಕೇಳ್ತಾ ಇದ್ರೆ ಅದೇನೇನೇನೋ ಹೇಳ್ತಾರಪ್ಪ. ನಾನು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಟಿವಿ ನೋಡ್ತೀನಿ, ಯಾವ್ದಾರ ಒಂಚೂರು ಅರ್ಥ ಆಯ್ತದ ಅಂತ ಅನ್ಕೊಂಡು ಅರ್ಥವೇ ಹಾಕಲ್ಲ. ಅದು ಶಂಕರಣ್ಣ ಅದು ಅರ್ಥವೇ ಹಾಕಲ್ಲ, ಏನು ಹೇಳ್ತೊಳಪ್ಪ ನಮ್ಮ ಅನಿತಕ್ಕ. ಅದಕ್ಕೆ ನಾನು ವಸಿ ಅಣ್ಣಯ್ಯನ ಹತ್ರ ವಿಚಾರಿಸೋಣ ಅಂತ ಬಂದಿದ್ದು. ನಂಗಂತೂ ಒಂದ್ಸತಿ ಟಿವಿ ಆನ್ ಮಾಡ್ತೀನಿ, ಒಂದ್ಸತಿ ರೇಡಿಯೋ ಆನ್ ಮಾಡ್ತೀನಿ, ಅರ್ಧ ವಿಷಯ ಅಲ್ಲಿ ಗೊತ್ತಾಯ್ತದೆ ಇಲ್ಲ ಅರ್ಧ ಗೊತ್ತಾಯ್ತದೆ. ನಂಗೆ ನಿಜವಾಗ್ಲೂ ನಂಗೆ ಗೊತ್ತಾಯ್ತಿಲ್ವಾ ಅಥವಾ ಅವ್ರು ಹೇಳ್ತಿರೋದೇ ಸರಿಗಿಲ್ವಾ, ನಂಗಂತೂ ಒಂದು ಅರ್ಥ ಆಗಿಲ್ಲ. ಅದಕ್ಕೆ ಅಣ್ಣಯ್ಯನ ವಸಿ ಕೇಳ್ಕೊಂಡು ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಬಿಟ್ರಾಕೆ ನಾನು ಒಂದ್ ಕೈಗೆ ಬ್ಯಾಗ್ ಕೊಟ್ಟು ನಡ್ಕೊಂಡ್ ಬಂದಿದ್ದೆ ಕೆಲ್ಸ. ನಾನು ಈ ವರ್ಷ ಅರ್ಥ ಆಗಿದ್ರೆ ಮುಂದ್ ವರ್ಷಕ್ಕೆ ಅರ್ಥ ಆಯ್ತದೆ, ಮುಂದ್ ವರ್ಷ ಟಿವಿ ನೋಡೋದು ಆ ವರ್ಷ ಅರ್ಥ ಆಗ ಮತ್ತೆ ಇನ್ನೊಂದ್ ವರ್ಷಕ್ಕೆ ಟಿವಿ ನೋಡೋದು ಅಂತ ಅರ್ಥವೇ ಆಗಂಗಿಲ್ಲ. ಅಂದ್ರೆ ನೀನ್ ಏನ್ ಮಾಡ್ತಿದ್ಯ ಅಂತಂದ್ರೆ ಮರಳಿ ಪ್ರಯತ್ನ ಮಾಡು, ಮರಳಿ ಪ್ರಯತ್ನ ಮಾಡು ಅಂತ ಮೊನ್ನೆಲ್ಲ ಕೂತಿದ್ನ ಬೆಳಗಿಂದ ಸಾಯಂಕಾಲದವರೆಗೆ ಕೂತಿದ್ದೀನಿ ಆಯ್ತಾ, ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಕೂತಿತ್ತವಲ್ಲ, ಆದ್ರೂ ನನ್ಗೇನು ಅರ್ಥ ಆಗ್ಲಿಲ್ಲ ಬೆಳಗ್ಗೆ ಸಂಜೆ ಅವರು ಕೂತ್ಕೊಂಡಿದ್ದೆ. ಇಲ್ಲ ಆಮೇಲೆ ನೀನ್ ಏನ್ ಮಾಡಿರ್ತೀಯ ಗೊತ್ತಾ, ನಿನಗೆ ಅಲ್ಪ ಸ್ವಲ್ಪ ಅರ್ಥ ಆಗಿರ್ತದಲ್ಲ ಅದ್ ಹಂಗೆ ಬರ್ದಿಟ್ಕೊಂಡಿರ್ತೀಯ. ಈಗ ಅಲ್ಪ ಸ್ವಲ್ಪ ನಾವು ಬರ್ದಿಟ್ಕೊಂಡಿಲ್ವ ನೀನು? ಬರ್ದಿಟ್ಕೊಂಡಿದೀನಿ, ಬರ್ದಿಟ್ಕೊಂಡು ಕರೆಕ್ಟ್ ಆಗಿ ಗೊತ್ತಾಗಲ್ವಲ್ಲ ಅದು. ಆಮೇಲೆ ನನಗೆ ಅದು ಅರ್ಥ ಆಗದ ಯಾವಾಗ ಅಂತ ಅಂದ್ರೆ ನೀನ್ ಹೇಳ್ದಲ್ಲ ಬರ್ದಿಟ್ಕೊಂಡಿರ್ತೀಯ ಅಂತ ಹೇಳ್ಬಿಟ್ಟು ಬರ್ದು ಬೇರೆ ಇಟ್ಕೊಂಡಿರ್ತೀನ, ಆ ಬರ್ದಿಟ್ಕೊಂಡಿರೋದ ಬೆಳಗ್ಗೆ ಪೇಪರ್ ಬರ್ತದಲ್ಲ ಒಂದ್ 3-4 ಪೇಪರ್ ತಗೊಂಡ್ಬಿಡ್ತೀನಿ ಅವತ್ತು, ಯಾಕೆಂದ್ರೆ ಒಂದೊಂದ್ ಪೇಪರ್ ಒಂಥರ ಇರ್ತದಲ್ಲಪ್ಪ ಅದು ಕರೆಕ್ಟ್ ಆಗಿ ಅರ್ಥ ಆಗಂಗೆ ಎಲ್ಲ ಯಾವ್ದ್ರಲ್ಲೂ ಇರಕ್ಲ. ಅಷ್ಟು ತಗೊಂಡು ನಾನು ಬರ್ದಿಟ್ಕೊಂಡಿರ್ತೇನಲ್ಲ ಇದು ಸರಿ ಐತೆ ಸರಿ ಐತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಟಿಕ್ ಮಾಡ್ಕೊಂಡು ಇಟ್ಕೊತೀನಿ. ಅದು ಬೆಳಗ್ಗೆ ಬೆಳಕರೆವರೆಗೂ ಅರ್ಥ ಆಗಲ್ಲ ನೋಡಪ್ಪ. ಅದು ಅಣ್ಣ ಈಗ ಒಂದ್ ವಿಷಯ ಹೇಳ್ತೀನಿ, ನಾವಿಬ್ರು ಹಿಂಗೆ ಚರ್ಚೆ ಮಾಡೋದ್ ಬೇಡ ಆಯ್ತಾ, ಹೊಸಿ ಹೇಳ್ಬಿಡು ಅಂತ ಎಲ್ಲ ನಾವು ಅರ್ಥ ಮಾಡ್ಕೊಂಡು ಏನೇನ್ ಎತ್ತ ಅಂತವ ಅಲ್ವಾ ಶಂಕರಣ್ಣ. ಅರ್ಥ ಆಗದೆ ಸಾಯ್ತಾ ಇದ್ದೀನಿ, ಸಮಸ್ಯೆ ನಿಂದಲ್ಲ ಅಣ್ಣ, ಅಲ್ಲಿ ಇಂಗ್ಲಿಷ್ ಅಲ್ಲೂ ಬರ್ತದೆ ಹಿಂದಿಲೂ ಬರ್ತದೆ ಅದು ಆಗಿ ಸಮಸ್ಯೆ. ಕನ್ನಡದಲ್ಲಿ ಬಂದಿದ್ರು ಒಂಥರ ಅಂತ ಅನ್ಕೋಬೋದಾಗಿತ್ತಲ್ಲ ಶಂಕರಣ್ಣ, ಕನ್ನಡದಲ್ಲೂ ಬರ್ತದೆ ನ್ಯೂಸ್ ಎಲ್ಲ ಚೂರ್ ಚೂರ್ ಹೇಳ್ತಾರೆ ಪೂರ್ತಿಯಲ್ಲಿ ಹೇಳ್ತಾರೆ ನಿನಗೆ. ಅದಕ್ಕೆ ನಾನು ಒಂದ್ ಐಡಿಯಾ ಮಾಡಿದೀನಿ, ಈಗ ಇದು ಸವಾಸ ಬೇಡ, ಇದು ಟಿವಿ ಮುಂದೆ ಕೂತ್ಕೊಳ್ಳೋದು ಬೇಡ, ಬೆಳಗ್ಗೆವರೆಗೂ ಕಾಯ್ಕೊಂಡಿದ್ದು ಪೇಪರ್ ಓದೋದು ಬೇಡ ಅಂತ ಹಾಕೊಂಡು 3 ವರ್ಷಕ್ಕೆ ಡೈರೆಕ್ಟ್ ಆಗಿ ಪಾರ್ಲಿಮೆಂಟ್ ಗೆ ಹೋಗ್ಬಿಡೋದು ಅಂತ. ಕೊಡ್ತಾರಲ್ವಾ? ಕೊಡ್ತಾರೆ ಅದೇ ಕೊಡಕ್ಕಲ್ಲ, ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಎಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಅದು ಉಂಟ ಸೆಂಟ್ರಲ್ ಇದ್ದಾಗ ಡೆಲ್ಲಿಗೆ ಹೋಗೋದು, ಈ ನಮ್ ಸ್ಟೇಟಿಂದ ಇದ್ದಾಗ ವಿಧಾನಸೌಧಕ್ಕೆ ಹೋಗೋದು ಅಂತ ಕೂತಿದ್ದ. ಆಮೇಲೆ ನೀನು ಇದನ್ನೆಲ್ಲ ಹೇಳ್ಬೇಕಾದ್ರೆ ನನಗೆ ಒಂದು ವಿಚಾರ ಹಂಗೆ ಜಪ್ತಿ ಬತ್ತೋಣೆ ಅಲ್ಲ ಅನಿತಕ್ಕ, ಈಗ ಈ ಬಜೆಟ್ ಮಾಡೋದು ಅಂತಾರಲ್ಲ, ಈ ಬಜೆಟ್ ಮಾಡ್ಬೇಕಾದ್ರೆ ಅದಕ್ಕೆ ಅಂತ ಒಂದು ಮಂಡನ ಪತ್ರ ಇಟ್ಕೊಂಡಿರ್ತಾರಲ್ವಾ, ಯಾವ್ದಕ್ಕೆ ಎಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಂತ, ಅದನ್ನ ನಾವು ಅದೇನೋ ಈಗ ನೆಟ್ ಗಿಟ್ ಎಲ್ಲ ಬರ್ತದಲ್ಲ ಅಣ್ಣ, ಅದ್ರಲ್ಲಿ ನಾವು ಅದನ್ನ ಪ್ರಿಂಟ್ ತಗೊಳಕ್ ಹಾಕಲ್ವಾ? ತಗಬಹುದು, ತಗೊಂಡ್ ಏನ್ ಮಾಡ್ತೀಯ ಅಲ್ಲಿ ಹಿಂದಿಲ್ ಇರ್ತದೆ ಇಲ್ಲ ಇಂಗ್ಲಿಷ್ ಇರ್ತದೆ, 2 ರೂಪಾಯಿ ಆಗಿದ್ವಲ್ಲ ಇಲ್ಲಿ ಫೇಲ್ ಆದ್ರೆ ಪರವಾಗಿಲ್ಲ, ಕೇಳ್ಕೊಂಡಾರು ಸ್ವಲ್ಪ ಸ್ವಲ್ಪ ಬರ್ಕೊಂಡಿರ್ತೀಯಲ್ಲ ಬರ್ಕೊಂಡ್ರೆ ಅದೇ ಅದು ಒಂದ್ ಕ್ಲಾರಿಟಿ ಅಂತ ಬೇಕಲ್ಲಪ್ಪ. ಈಗ ತಿಳ್ಕೊಳ್ಳೋದಾಗಿದ್ರೆ ಅದೆಷ್ಟಾಯ್ತದೋ ಅಷ್ಟು ಅರ್ಥ ಮಾಡ್ಕೊಂಡು ಸುಮ್ನ ಬಿಡುವೆ, ನೀವು ಬಿಡ್ತೀರ ಸುಮ್ನನ್ನ ಒಂದು ಅದೇನು ಇದೇನು ಅದೆಷ್ಟಾಯ್ತು ಇದೆಷ್ಟಾಯ್ತು ಅಂತ ಕೇಳ್ತೀರ, ನಿಮ್ಗೆಲ್ಲ ನಾನು ಕರೆಕ್ಟ್ ಆಗಿ ಕೊಡ್ಬೇಕಲ್ಲ ಮಾಹಿತಿಯ. ಆಮೇಲೆ ಈಗ ನಾನು ಕೇಳದ್ ಏನ್ ಗೊತ್ತಾ ಅನಿತಕ್ಕ, ಹೇಳಣ್ಣ ಅಣ್ಣನ ಹತ್ರ ನಾನು ಕೇಳೋದಿಷ್ಟೇ, ನನಗೆ ನೋಡಪ್ಪ ನೀನು ಎಲ್ಲಾ ತರದ್ದು ಹೇಳ್ಬೇಡ ಆಯ್ತಾ, ನಮ್ ರೈತರಿಗೆ ನಮ್ ಕೃಷಿಗೆ ನಮ್ಗೆ ಏನ್ ಬೇಕು ಅದನ್ನ ಎಷ್ಟು ಇಲ್ಕಂದ್ರೆ ಅಷ್ಟು ಹೇಳಿ ಸತ್ಯ ಅದ್ ಮಾತ ಹೇಳ್ದೆ. ನಾನ್ ತಿಳ್ಕೊಳ್ಳೋದು ಅಷ್ಟೇ ಅನಿತಕ್ಕ, ಬೇರೆ ಕಟ್ಕೊಂಡು ಹಂಗೆ ನಾಬೇಕು. ಅಲ್ಲ ಅಲ್ಲ ಆಮೇಲೆ ನೀನು ಎಲ್ಲಾ ತರದ ವಿಚಾರ ತಿಳ್ಕತ್ತೀಯ ಆಯ್ತಾ, ಯಾಕೆಂತಂದ್ರೆ ಬರೀ ನಮ್ಮಂಗ್ ರೈತರು ಮಾತ್ರ ಸಿಗ್ತಾರ, ನಿನಗೆ ತಿಳಿದವರು ಸಿಗ್ತಾರೆ, ಓದಿರೋರು ಸಿಗ್ತಾರೆ, ಕೆಲಸದಲ್ಲಿರೋರು ಸಿಗ್ತಾರೆ, ವಯಸ್ಸಾದವರು ಸಿಗ್ತಾರೆ, ನೀನ್ ಎಲ್ರಿಗೂ ವಿಚಾರಗಳನ್ನ ಹೇಳ್ತಾ ಹೋಯ್ತೀಯ. ಆದ್ರೆ ನನ್ಗೀಗ ನೀನು ಇಷ್ಟು ಮಾತ್ರ ಹೇಳಪ್ಪ, ಈಗ ನೀನಾಗ್ಲೇ ಹೇಳ್ದೆ ಟಿವಿ ಮುಂದೆ ಕೂತಿದೆ ರೇಡಿಯೋ ಕೇಳ್ತಾ ಇದೆ ಅಂತ, ಜೊತೆಗೆ ಬರ್ತಾ ಬೇರೆ ಅನಿತಕ್ಕಂಗೂ ಬೇರೆ ಹೇಳ್ಕೊ ಬಂದಿದ್ಯಂತೆ. ಈಗ ನಮ್ ಕೃಷಿಲಿ ಹಿಂದೆ ಏನಿತ್ತು ಅದನ್ನ ಮುಂದುವರ್ಸವ್ರ ಅಥವಾ ಕೈ ಬಿಟ್ಬಿಟ್ಟವ್ರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಏನಾದ್ರು ಕೊಟ್ಟವ್ರ ಅದನ್ನ ಹೇಳೋದು. ಈಗ ಕೃಷಿಯ ಕೈ ಬಿಡಕ್ ಆಗಲ್ಲ ಶಂಕರಣ್ಣ, ಕೃಷಿನಲ್ಲ ಕೃಷಿ ಕೊಡ್ತಿದ್ದು ಅನುದಾನಗಳು ಸಾಲ ಅದು ಬುಟ್ಟು ನೋಡೋಣ ಅಂತ ಒಂದಷ್ಟು ಬುಟ್ಟು ನೋಡಿದ್ರು ಅದನ್ನ. ಯಾಕೆ ಅಂತ ಅಂದ್ರೆ ಇದು ಯಾಕೋ ಸರಿ ಹೋಗ್ತಿಲ್ಲ ಅವತ್ತಿನಿಂದ ಮಾಡ್ಕೊಂಡ್ ಬಂದಿರೋದು, ಇದು ಬಿಟ್ಟು ಬೇರೆದಕ್ ಕೊಟ್ಟು ನೋಡೋಣ ಅಂತ ಅನ್ಕೊಂಡು ನೋಡಿದ್ರು. ಅಂತ ಅಂದ್ರೆ ಈಗ ಇದೊಂದೇ ಮುಖ್ಯ ಅಂತ ಅಲ್ಲ, ಎಲ್ಲದೂ ಮುಖ್ಯ. ಈಗ ಸೇವಾ ವಲಯನು ಮುಖ್ಯ, ಕಾರ್ಖಾನೆಗಳು ಕೈಗಾರಿಕೆನೂ ಮುಖ್ಯ, ಕೃಷಿನೂ ಮುಖ್ಯ, ಎಲ್ಲ ಮುಖ್ಯವೇ. ಎಲ್ಲದಕ್ಕೂ ಎಷ್ಟೆಷ್ಟು ತೂಕ ಕೊಡ್ಬೇಕು ಅಷ್ಟು ತೂಕ ಕೊಟ್ಟು ಏನು ಹೇಳೋದಲ್ಲ ಬ್ಯಾಲೆನ್ಸ್ ಮಾಡ್ಕತ್ತೀಯ ಅಂತ ಹೇಳ್ಬಿಟ್ಟು ಹಂಗ್ ಬ್ಯಾಲೆನ್ಸ್ ಮಾಡ್ಕೊಂಡವ್ರು ಚೆನ್ನಾಗಿರ್ತದೆ. ಅದು ಏನಾಗ್ಬಿಡ್ತು ಅಂತ ಅಂದ್ರೆ ಕೋವಿಡ್ ಬಂತಲ್ಲಪ್ಪ 2020 ಅವಾಗ ತೋರಿಸ್ತು ನೋಡು. ಯಾಕೆಂತಂದ್ರೆ ಇಡೀ ದೇಶಕ್ ದೇಶ ಪ್ರಪಂಚಕ್ ಪ್ರಪಂಚವೇ ನಿಂತೋಗ್ಬಿಡ್ತಲ್ಲ, ಅಲ್ಗಾಡೋದಲ್ಲ ನಿಂತೇ ಹೋಯ್ತು, ನಿಂತೋಗ್ಬಿಡ್ತಲ್ಲ ಅನಿತಕ್ಕ. ಅವಾಗ ಗೊತ್ತಾಯ್ತು ಯಾಕೆ ಅಂತ ಅಂದ್ರೆ ಎಲ್ಲಾ ನಿಂತರು ಕೃಷಿ ಮಾತ್ರ ನಿಲ್ಲಿಲ್ಲ. ಯಾಕೆ ಅಂತ ಅಂದ್ರೆ ನಾವೇನು ಈ ಹೊಲಕ್ಕೆ ಏನು ಫ್ಯಾಕ್ಟ್ರಿ ಅದು ಬೀಗ ಓಪನ್ ಮಾಡ್ಕೊಂಡು ಇದ್ ಮಾಡಕ್ಕೆ ಬಿತ್ತಿದ್ರೆ ಸಾಕು, ಒಂಚೂರು ಅರ್ಥ ಹೊಡೆದ್ರೆ ಸಾಕು, ಅದ್ರ ಪಾಡ್ಕ ಅದು ಬೆಳೀತಾ ಇರ್ತದೆ. ಹಂಗಾಗಿ ಶಂಕರಣ್ಣ ಇದ ಈಗ ಅರ್ಥ ಆಗ್ಬಿಟ್ಟೈತೆ. ಯಾಕೆ ಅಂತ ಉಳ್ದವೆಲ್ಲ ನಿಂತೋಗ್ಬಿಟ್ಟವಲ್ಲ, ಇದೊಂದು ಮಾತ್ರ ನಿಲ್ಲಿಲ್ಲ. ಈಗ ಇಲ್ಲಿ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂತ ಶಂಕರಣ್ಣ, ಈ ಬೆಳೆದ ಬೆಳೆಗೆ ರೇಟ್ ಒಂದ್ ಸಿಗ್ಲಿಲ್ಲ ಅಂತ ಅಂತ ಅಂದ್ರೆ ಬಿಟ್ರೆ ಇನ್ನೇನು ನಷ್ಟ ಆಗ್ಲಿಲ್ಲ ಅಂದ್ರೆ ಏನಾಗ್ಲಿಲ್ಲ. ಅದ್ರ ಪಾಡ್ಗದ್ ಬೆಳೆಯ ಹೆಂಗೆಂಗ್ ಬೆಳಿಬೇಕು ಹಂಗೆಲ್ಲ ಬೆಳೆದು ಎಷ್ಟು ಬರ್ಬೇಕು ಅಷ್ಟು ಬತ್ತು ಎಲ್ಲ ಆಯ್ತು. ಇದ ಅರ್ಥ ಮಾಡ್ಕೊಂಡು ಈಗ ನಮ್ ದೇಶದ ಪ್ರಧಾನ ಮಂತ್ರಿಗಳು ಮತ್ತೆ ನಮ್ಮ ಇವರವ್ರಲ್ಲಪ್ಪ ಹಣಕಾಸು ಸಚಿವರು ಇವರು ಇದು ಕೈ ಬಿಟ್ರೆ ನಮ್ಗೆ ಸರಿ ಹಾಕಲ್ಲ, ಇದು ಬೇಕೇ ಬೇಕು ಅಂತ ಅನ್ಕೊಂಡು ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಕೊಟ್ಟವ್ರು ಈ ಸರ್ಲು. ಹೌದಾ, ಕೊಡ್ಲೇಬೇಕಲ್ಲ. ನಮ್ಮ ಹಣಕಾಸು ಸಚಿವರು ಮೇಡಮ್ ಏನೇನಾರು ಒಳ್ಳೊಳ್ಳೆ ಪ್ಲಾನ್ ಮಾಡಿರ್ತಾರೆ ಕನ್ನಡ. ಏ ಮಾಡ್ತಾರೆ ಮಾಡ್ತಾರೆ ಈ ವರ್ಷಲು ಮಾಡವ್ರೆ. ಈಗ ಬಹಳ ಮುಖ್ಯವಾಗಿ ನಾನು ನೀನು ಅನಿತಕ್ಕೆಲ್ಲ ಮಾತಾಡ್ತಿದ್ವಲ್ಲಪ್ಪ ಅವಾಗ ಅವಾಗ ಇದೇನ್ ಇಷ್ಟೊಂದು ಗೊಬ್ಬರ ಹಾಕ್ತಾರೆ ಇಷ್ಟೊಂದು ಔಷಧಿ ಹೊಡಿತಾರೆ ಅಂತ ಹೇಳ್ಬಿಟ್ಟು ಆ ಪಾಯಿಂಟ್ ಫಸ್ಟ್ ತಗೋಬಿಟ್ಟವ್ರೆ. ಅಂದ್ರೆ ಈ ಗವರ್ಮೆಂಟ್ ಗೊಬ್ಬರ ಹಾಕ್ಬೇಡಿ ಅಂತ ಏನಾದ್ರು ಹೇಳೋರು ಹಿಂಗೆ ಹಾಕ್ಬೇಡಿ ಅಂತ ಅಲ್ಲ, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹೆಚ್ಚಿಗೆ ಬಳಸಿ ಅಂತವಾ ಅಂತ ಅಂದ್ರೆ ಆದಷ್ಟು ಈ ರಾಸಾಯನಿಕ ಅಂತ ಹೇಳಿ ಏನಾಯ್ತು ಗೊಬ್ಬರ ಆಗ್ಬಹುದು ಕೀಟನಾಶಕ ಆಗ್ಬಹುದು ಮತ್ತೊಂದಾಗ್ಬಹುದು ಮಗದೊಂದಾಗ್ಬಹುದು ಅದಕ್ಕೆ ಪರ್ಯಾಯವಾಗಿ ಬೇರೆದು ನೀನು ಮೂಟೆ ಗೊಬ್ಬರಕ್ಕೆ ಬದಲಾಗಿ ಕೊಟ್ಟಿಗೆ ಗೊಬ್ಬರ ಈ ತರ ಈ ನಮ್ಮಲ್ಲೇ ಬೇಕಾದಷ್ಟು ಅವಲಪ್ಪ. ಶೂನ್ಯ ಬಂಡವಾಳದ ಕೃಷಿ ಅಂತ ಕರಿತೀವಿ, ನೈಸರ್ಗಿಕ ಕೃಷಿ ಅಂತ ಕರಿತೀವಿ, ಸಹಜ ಕೃಷಿ ಅಂತ ಕರಿತೀವಿ, ಸುಸ್ಥಿರ ಕೃಷಿ ಅಂತ ಕರಿತೀವಿ. ಇಂಥವಕ್ಕೆಲ್ಲ ಜಾಸ್ತಿ ಉತ್ತೇಜನ ಕೊಡಬೇಕು ಅಂತ ಅನ್ಕೊಂಡು ಅದಕ್ಕೆ ಏನೇನ್ ಪ್ಲಾನ್ ಬೇಕೋ ಅದೆಲ್ಲ ಮಾಡೋರೆ. ಇದನ್ನ ಈ ಗಂಗಾ ನದಿ ಐತಲ್ಲ, ಗಂಗಾ ನದಿ ಎಲ್ಲೆಲ್ಲಿ ಹರ್ಕೊಂಡು ಹೋಯ್ತದೋ ಆ ಗಂಗಾ ನದಿಯಿಂದ ಆಚೆಗೆ 5 ಕಿಲೋಮೀಟರ್ ಈಚೆಗೆ 5 ಕಿಲೋಮೀಟರ್ ಜಾಗ ಗುರ್ತ ಮಾಡ್ಕೊಂಡು ಮೊದಲು ನೀವು ಇಲ್ಲಿ ಮಾಡಿ ಅಂತ ಹೇಳೋರೆ. ಅಂದ್ರೆ ಈಗ ನೀರೆಲ್ಲ ಹರಿತದೆ ಅಲ್ಲಿ ಫಲವತ್ತತೆ ಇರ್ತದೆ ಅಂತ, ಫಲವತ್ತತೆ ಇರ್ತದೆ ಇಲ್ಲಾಗ್ಲಿ ಇದು. ಆಮೇಲೆ ಇದನ್ನ ಹಂತವಾಗಿ ವಿಸ್ತರಣೆ ನಮ್ಮೂರ್ಗೆ ನಿಮ್ಮೂರ್ಗೆ ಅನಿತಕ್ಕರ್ ಊರ್ಗೆ ಎಲ್ಲಾರು ಊರ್ಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಏನಾಗೈತೆ ಅಂತ ಅಂದ್ರೆ ಈ ನಿನ್ನೊಂದು ಅಗ್ರಿಕಲ್ಚರ್ ಆಫೀಸ್ಗೆ ಹೋಗು, ಇಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗು, ಅಗ್ರಿಕಲ್ಚರ್ ಕಾಲೇಜ್ಗೆ ಹೋಗು, ನೀನ್ ಯಾವ ಗೊಬ್ಬರ ಹಾಕ್ಬೇಕು ಎಷ್ಟು ಕೆಜಿ ಹಾಕ್ಬೇಕು ಯಾವ ಮೊಟ್ಟೆ ಹಾಕ್ಬೇಕು ಇವನೇ ಹೇಳ್ತಾರೆ. ಈಗ ಅವ್ರು ತಪ್ಪು ಅಂತ ಅಲ್ಲ, ವಿಜ್ಞಾನ ಸಂಶೋಧನೆ ಅಂತ ಮಾಡೋರೆ ಅಲ್ಲಿ ಓದ್ತಾರ ಮಕ್ಳಿಗೂ ಅದನ್ನ ಕಲ್ಸ್ಕೊಡ್ತಾರೆ, ಇಲ್ಲಿ ಏನ್ ಕೆಲಸ ಮಾಡ್ತಾರೋ ಅವ್ರಿಗೂ ಅದನ್ನ ಹೇಳ್ತಾರೆ ನೀವು ಇಷ್ಟಿಷ್ಟು ಹಾಕಕ್ ಕೇಳಿ ಅಂತ ಹೇಳ್ಬಿಟ್ಟು. ಈಗ ಅಲ್ಲೇ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು, ಈ ಮೂಲದಲ್ಲೇ ನಾವು ಚೇಂಜ್ ಮಾಡ್ಬಿಟ್ರೆ ಸರಿ ಆಯ್ತದೆ ಅಂತ ಹೇಳ್ಬಿಟ್ಟು. ನೀವು ಬರೀ ರಾಸಾಯನಿಕ ಕೃಷಿ ಬಗ್ಗೆ ಅಲ್ಲ, ಶೂನ್ಯ ಬಂಡವಾಳ ಕೃಷಿ ಬಗ್ಗೆನೂ ನೀವು ಪಾಠ ಹೇಳ್ಕೊಡ್ಬೇಕು ಮಕ್ಳಿಗೆ ಕಲಿಸ್ಬೇಕು, ಸಹಜ ಕೃಷಿ ಬಗ್ಗೆನೂ ಕಲಿಸ್ಬೇಕು ಆಯ್ತಾ, ಸುಸ್ಥಿರ ಕೃಷಿ ಬಗ್ಗೆನೂ ಕಲಿಸ್ಬೇಕು, ಇಂಥವೆಲ್ಲವ ನೀವು ಸಿಲೆಬಸ್ ನೇ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟವ್ರೆ. ಅಂದ್ರೆ ಮೂಲ ಎಲ್ಲಿದೆ ಮೂಲದಲ್ಲೇ ಬದಲಾವಣೆ ಆಗ್ಬೇಕು ಅಂತ, ಮೂಲದಲ್ಲೇ ಬದಲಾವಣೆ ಆದ್ರೆ ಅವಾಗಾದ್ರೆ ನೀನ್ ಎಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಾನೆ ಅಲ್ಲಿ ಓದ್ಕೊಂಡ್ ಬಂದನು, ಈಗ ಓದ್ಕೊಂಡ್ ಬಂದವರಲ್ಲವ ಎಷ್ಟು ಮೂಟೆ ಹಾಕ್ಬೇಕು ಅಂತ ಹೇಳ್ತಾರೆ, ಅದೇ ಏನು ಅದೇ ಪಿ ಅದಕ್ಕೆ ಅದೇ ಹೇಳ್ತಾರೆ. ಈಗ ಅದ್ ಬಿಟ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ಬೇಕು, ಹಸರಲೆ ಗೊಬ್ಬರ ಎಷ್ಟು ಹಾಕ್ಬೇಕು, ಬೇವಿನಿಂಡಿ ಎಷ್ಟು ಹಾಕ್ಬೇಕು, ಹಳ್ಳಿಂಡಿ ಎಷ್ಟು ಹಾಕ್ಬೇಕು, ಎರವಳದ ಗೊಬ್ಬರ ಹೆಂಗ್ ಮಾಡ್ಬೇಕು, ಇದನ್ನು ಒಂಚೂರು ಕಲ್ತ್ಕೊಳ್ಳಿ ಅಂತ ಅನ್ಕೊಂಡು ಅದ್ರ ಬಗ್ಗೆ. ಯಾಕೆ ಅಂತ ಅಂದ್ರೆ ಇದು ನಮ್ ದೇಶದ ಆರೋಗ್ಯ ಅದು ಪ್ರಶ್ನೆ ಇದು. ಆಮೇಲೆ ಇಲ್ಲಿ ನಾವುಗಳು ಏನ್ ಮಾಡ್ಬಿಟ್ವಿ ಅಂತಂದ್ರೆ ಮೊದ್ಲಿಂದವ ಬೆಳೆ ಚೆನ್ನಾಗಿ ಬರಲಿ ಇಳುವರಿ ಆಗ್ಲಿ ಒಂದಷ್ಟು ಕೈಗೆ ದುಡ್ಡು ಬರಲಿ ಅಂತವ ಈ ರಾಸಾಯನಿಕಗಳು ಅವು ಇವು ಔಷಧಿ ತಂದು ಹಾಕೋದು ಚೆನ್ನಾಗ್ ಒಳ್ಳೆ ಬೆಳೆ ಬರ್ತದೆ ನಾವು ತಿನ್ನೋದು ಬೇರೆಯವ್ರಿಗೂ ತಿನ್ಸೋದು ಹಿಂಗಾಗಿ ಆರೋಗ್ಯ ಏನಾಗಕ್ಕಾಯ್ತು. ಹಂಗೆ ಈ ತರದ ಮಾಡ್ಬೇಕು ಅಂತ ಅನ್ಕೊಂಡು ಇದೊಂದು ಬಹಳ ಮುಖ್ಯವಾಗಿ ಕೊಟ್ಟಿರೋದು. ಇನ್ ಮಾಮೂಲಿ ಇನ್ನ ಕನಿಷ್ಠ ಬೆಂಬಲ ಬೆಲೆ ಅಂತಿತ್ತಲ್ಲಪ್ಪ ಅದನ್ನು ಮುಂದುವರ್ಸವ್ರೆ. ಹೌದಾ, ಯಾರು ಏನನ್ನ ಹೇಳೋರು ಅದ್ ನಿಲ್ಸ್ಬಿಡ್ತಾರಂತೆ 3 ವರ್ಷಕ್ಕಿಲ್ವಂತೆ ಈತಕ್ಕೆ ವರ್ಷಕ್ಕಿಲ್ವಂತೆ ಅಂತ ಅಲ್ವಾ, ಅದೆಲ್ಲ ತಪ್ಪು ಆತರ ಏನಿಲ್ಲ ಅಂತ ಅನ್ಕೊಂಡು ಬರೀ ಭತ್ತ ಗೋಧಿ ಖರೀದಿ ಮಾಡಕ್ಕೆ 2,00,000 crore ಮೂವತ್ತೇಳು ಸಾವಿರ ರೂಪಾಯಿನಷ್ಟು ದುಡ್ಡನ್ನ ಅದಕ್ಕೆ ಕೊಟ್ಟವ್ರೆ. ಮೀಸಲಿಟ್ಟಿರೋದು ಅಲ್ಲ, ನಾನು ಹೇಳೋದು ನೀನು ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಸ್ತವ್ರೆ ಅಂತಂದಲ್ಲ, ಈಗ ಪ್ರತಿ ವರ್ಷ ನಫಾಡಿಂದ ನಮ್ದು ರಾಗಿ ತಗೊಳ್ಳೋರು, ಕೊಬ್ಬರಿ ತಗೊಳ್ಳೋರು, ಅವಂಗೆ ಮುಂದುವರಿತದೆ ಹಂಗೆ ಹಂಗೆ ಮುಂದುವರಿತದೆ ಅಲ್ಲ. ಮತ್ತೆ ನೀನಲ್ಲಿ ಭತ್ತ ಮತ್ತೆ ಗೋಧಿ ಎರಡೇ ಅಂತಂದ್ರೆ ಭತ್ತ ಗೋಧಿ ಉದಾಹರಣೆ ಕೊಟ್ಟಿದ್ದು, ಯಾಕೆ ಅಂತ ಮೂಲ ಲೋಪ ಅದು. ಈಗ ನಾವೆಲ್ಲ ಅನ್ನ ಉಣ್ತೀವಿ, ಅದೇ ತರ ನಮ್ಮ ಉತ್ತರ ಭಾರತದ ಕಡೆಗೆ ಹೋದ್ರೆ ಅಲ್ಲೆಲ್ಲ ಸ್ವಲ್ಪ ಗೋಧಿ ಇವೆಲ್ಲ ಜಾಸ್ತಿ ಅಲ್ಲ, ಹಂಗಾಗಿ ಅವು ಮುಖ್ಯವಾಗಿ ಅಷ್ಟು. ಉಳಿದವೆಲ್ಲ ಇಟ್ಕೊಂಡವ್ರೆ, ಇದು ಮುಖ್ಯ ಅಂಶಗಳು ನಾನು ಹೇಳ್ತಾ ಇರೋದು. ಇನ್ನೂ ಬಂದಿಲ್ಲ ನ್ಯೂಸಿಗೆ ನಾನು, ಆಯ್ತಾ, ಈ ತರದ್ದು. ಆಮೇಲೆ ಈ ಏನಿತಕ್ಕಾಗ್ಲೇ ಹೇಳ್ದಂಗೆ ಈ ತಂತ್ರಜ್ಞಾನ ಆಯ್ತಲ್ಲಪ್ಪ, ಈ ತಂತ್ರಜ್ಞಾನ ಬಳಕೆ ಜಾಸ್ತಿ ಆಗ್ಬೇಕು, ಎಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲೂ ಕೂಡ ಜಾಸ್ತಿ ಆಗ್ಬೇಕು. ಆ ಮೂಲಕ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ಬೇಕು. ಬರೀ ಉತ್ಪಾದನೆ ಜಾಸ್ತಿ ಆಗೋದಷ್ಟೇ ಅಲ್ಲ, ನಮ್ಮ ರೈತರ ದುಡ್ಡು ಕೂಡ ಜಾಸ್ತಿ ಆಗ್ಬೇಕು ಅಂತ ಅನ್ಕೊಂಡು ತಂತ್ರಜ್ಞಾನ ಅಭಿವೃದ್ಧಿ ಮಾಡ್ಕೊಳಕ್ಕೆ, ಅದನ್ನ ಬಳಕೆ ಮಾಡ್ಕೊಳಕ್ಕೆ ಏನನ್ಬೇಕು ಅದನ್ನು ಕೂಡ ಕೊಟ್ಟವ್ರೆ. ಅಂದ್ರೆ ಈಗ ಏನು ನಾವು ಮಿಷಿನ್ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ವಿ, ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೊಂಡು ಅದನ್ನ ಹಂಗೆ ಮುಂದುವರಿಸ್ಕೊಂಡು ಹೆಚ್ಚಿಗೆ ಮಾಡಿ ಅಂತ, ಹೆಚ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು. ಈಗೆಲ್ಲ ಡ್ರೋನ್ ಡ್ರೋನ್ ಅಂತ ಕೇಳ್ತೀವಲ್ಲಪ್ಪ ನಾವು, ಆ ಮ್ಯಾಕ್ ಏನಾರ ಮಾಡ್ತವಲ್ಲ, ಈ ಫೋಟೋ ತೆಗಿತಾರೆ, ಏನಾರ ಮಾಡ್ತಾವ ಅಂದ್ಬಿಡು, ನಾವು ಕೃಷಿನಲ್ಲೂ ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೊಂದು ಉತ್ತೇಜನ ಕೊಟ್ಟವ್ರೆ. ಈಗ ಆಲೆ ಸುಮಾರಲ್ಲೇ ಬಳಸ್ತಿದೀವಿ ಅಣ್ಣಯ್ಯ, ಅದ್ರ ಜೊತೆಗೆ ಇನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳೋರಿ. ಬಳಸ್ತಿದೀವಿ ಅಂತ ಅಂದ್ರೆ ಏನಕ್ಕ, ಈಗ ನಾನು ನೀನು ಎಲ್ತರಕ್ಕೆ ಡ್ರೋನ್ ಅದೇ ಟ್ರಾಕ್ಟರ್ ತಗೊಳಕಾಗಿಲ್ಲ ನಾವಿನ್ನು, ಯಾರು ಇರೋರು ತತ್ತಾರೆ ಮಾಡ್ತಾರೆ, ಗೊಬ್ಬರ ಬೇಕೋ ಅವ್ರು ಎಂತದ ಔಷಧಿ ಬೇಕೋ ಏನ್ ಬೇಕೋ ಎಲ್ಲ ಹೊಡ್ಕೋತಾರೆ. ನಮ್ಮಂತ ಸಾಮಾನ್ಯ ಜನರಿಗೂ ಕೈಗೆ ದೊರಕಬೇಕು. ನನ್ನ ಹೊಲದಲ್ಲೂ ಒಂದ್ ಡ್ರೋನ್ ಇಟ್ಕೋಬೇಕು ನಾನು, ನಮ್ ವೆಂಕಣ್ಣನ ಹೊಲದಲ್ಲೂ ಒಂದ್ ಡ್ರೋನು, ಅರಿತಕ್ಕನ ಹೊಲದಲ್ಲಿ ಎರಡೆರಡು ಡ್ರೋನು, ಒಂದ್ ಗೊಬ್ಬರ ಹಾಕಕ್ಕೆ ಒಂದು ಔಷಧಿ ಹೊಡೆಯಕ್ಕೆ. ಮೊದ್ಲೆಲ್ಲ ಕೃಷಿ ಯಂತ್ರ ದಾರೆ ಅಂತವ ಹೋಬಳಿಗೊಂದು ಮಾಡೋರು, ಅದ್ರ ಮುಖಾಂತರ ನಮ್ಗೆಲ್ಲ ಏನೆಲ್ಲ ಬೇಕು ಅವು ಮಿಷಿನರಿ ಪಸನ್ ಕೊಡೋರಲ್ಲ, ಆತರ ಏನಾದ್ರು ಡ್ರೋನ್ ಏನಾದ್ರು ನಮ್ ಹೋಬಳಿ ಮಟ್ಟಕ್ಕೆ ತಂದು ಕೊಟ್ಬಿಡ್ತಾರ ಹೆಂಗೆ? ಅಲ್ಲ ಆತರ ಮಾಡ್ತಾರೆ ಆದಷ್ಟು ನಾವು ಟ್ರಾಕ್ಟರ್ ತಗತ್ತೇವ ಡ್ರೋನ್ ಒಂದೊಂದ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆತರದ್ದು ಅದು ಕೃಷಿ ಇದ್ರಲ್ಲೂ ಯಂತ್ರಧಾರಲ್ಲೂ ಇರ್ತದೆ. ಆಮೇಲೆ ಕೃಷಿ ಯಂತ್ರಧಾರಲ್ಲೂ ಈಗ ಇಟ್ಕೊಂಡಿರೋ ಸಾಲದು ಇನ್ನೂ ಹೊಸ ಹೊಸವ್ ಏನ್ ಬಂದವ ಟೆಕ್ನಾಲಜಿ ಅವೆಲ್ಲ ತರಬೇಕು ಅಂತ ಹೇಳ್ಬಿಟ್ಟು ಆ ಕೃಷಿ ಯಂತ್ರಧಾರಿಗೂ ಇನ್ನೂ ಒಂದಷ್ಟು ಉತ್ತೇಜನ ಕೊಟ್ಟವ್ರೆ. ಜಾಸ್ತಿ ಈಗ ಹೆಂಗೆ ಅಂತ ಅಂದ್ರೆ ಎಲ್ಲ ಒಂದೊಂದು ಕೊಟ್ಟಿರ್ತಾರೆ, ಒಂದ್ ಟ್ರಾಕ್ಟರ್ ಒಂದು ಬಿತ್ತನೆ ಬೀಜ ಹಾಕೋದು ಇನ್ನೊಂದು ಇನ್ನೊಂದು ಅಂತ ಅನ್ಕೊಂಡು ಇನ್ನು ಬೇಕಾದ್ರೆ ಎರಡೆರಡು ಮೂರು ಎಷ್ಟು ಬೇಕೋ ಅಷ್ಟು, ಯಾಕಂದ್ರೆ ಕಾಯ್ಬಾರ್ದಲ್ಲ. ಈಗ ಬೇರೆ ಹೋದ್ರೆ ಕಾಯ್ಬೋದು, ಯಂತ್ರೋಪಕರಣಗಳನ್ನ ಮಾಡ್ಕೊಳಕ್ಕೆ ಏನೇನ್ಬೇಕು ಈ ತರದವೆಲ್ಲನು ಒಂದಷ್ಟು ಮಾಡವ್ರೆ. ಆಮೇಲೆ ಈ ಹೊಸದಾಗಿ ಕೃಷಿ ಸ್ಟಾರ್ಟ್ಅಪ್ ಅಂತ ಹೇಳ್ಬಿಟ್ಟು, ಈ ಸ್ಟಾರ್ಟ್ಅಪ್ ಅಂತ ಕೇಳ್ತಿರ್ತೀವಲ್ಲಪ್ಪ ನಾವು, ಯಾವ ಕಂಪ್ನಿಗಳಷ್ಟೇ ಇನ್ನೇನೂ ಅಲ್ಲ, ಹೊಸ ಹೊಸ ಕಂಪ್ನಿಗಳು ಅಂತ ಹೇಳಿ. ಈಗ ಹಿಂದೆಲ್ಲವ ಈಗ ಒಂದ್ 10-20 ವರ್ಷ ಹಿಂದಕ್ಕೋದ್ರೆ ಒಂದ್ ಯಾವ್ದೋ ಒಂದು ಉತ್ಪಾದನೆ ಮಾಡೋದು ಒಂದೇ ಕಂಪ್ನಿ ಇರ್ತಾ ಇತ್ತು, ಇಲ್ಲ ಎರಡ್ ಕಂಪ್ನಿ ಇರ್ತಾ ಇತ್ತು, ನಮ್ದು ಟೂತ್ ಪೇಸ್ಟ್ ಆಗ್ಲಿ ಸೋಪ್ ಆಗ್ಲಿ ಬ್ರಾಂಡ್ ಎರಡ್ ಕಂಪ್ನಿ ಇರೋದು. ಈಗ ಅಂತ ನಾಲ್ಕೈದು ಕಂಪ್ನಿ ಮಾಡೋದು ಅಂತವ, ಎಷ್ಟಾರು ಮಾಡ್ಕೊಳ್ಳಿ ಅಂತವ, ನಿಮ್ ತಾಕತ್ ನೀನೇ ಬೇಕಾದ್ರೆ 4 ಕಂಪ್ನಿ ಮಾಡಬಹುದು ನಮ್ಮೂರಲ್ಲಿ. ಈ ತರವ ಕೃಷಿಗೆ ಸಂಬಂಧಪಟ್ಟಂಗೆ ನೀವೇನಾದ್ರೂ ಹೊಸದ್ ಮಾಡ್ತೀವಿ ಅಂತ ಅಂದ್ರೆ ಅವ ಮೌಲ್ಯವರ್ಧನೆ ಮಾಡಕ್ಕೆ, ಈಗ ಯಂತ್ರೋಪಕರಣ ಹೇಳದಲ್ಲಪ್ಪ ಕೃಷಿ ಯಂತ್ರಧಾರೆ ಅಂತ ಹೇಳ್ಬಿಟ್ಟು ಅಂತವು, ಇನ್ಯಾವ್ದಾದ್ರು ಹೊಸ ತಂತ್ರಜ್ಞಾನಗಳು, ಈಗ ಡ್ರೋನ್ ಬಂತು ಅಂತ ಅಂದ್ರೆ ಆ ಡ್ರೋನ್ ಮಾಡಕ್ಕೆ ಕೃಷಿಗೆ ಅಂತಲೇ ಒಂದು ಡ್ರೋನ್ ಬರ್ತದ, ಆ ಡ್ರೋನ್ ಮಾಡ ಅಂತದ್ದು. ಇದಕ್ಕೆಲ್ಲವ ಅನುಕೂಲ ಆಗಂತವನ್ನ ಯಾರಾದ್ರೂ ಸ್ಟಾರ್ಟ್ಅಪ್ ಮಾಡ್ತೀವಿ ಹೊಸ ಕಂಪ್ನಿಗಳನ್ನ ಅಗ್ರಿಕಲ್ಚರ್ ಬೇಸ್ಡ್ ಅಂತ ಅಂದ್ರೆ ಅವ್ರಿಗೆ ಈ ನಬಾರ್ಡ್ ಮೂಲಕ ಸಾಲ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡವ್ರೆ. ನಬಾರ್ಡ್ ಮೂಲಕ ಸಾಲ ಕೊಡಿಸ್ಬಿಟ್ಟು ಅವ್ರ ಕಂಪ್ನಿ ಮಾಡ್ಕೊಂಡು ನಮ್ಮ ರೈತರಿಗೆಲ್ಲವ ಅನುಕೂಲ ಮಾಡಿ ಅಂತ ಹೇಳಿ. ಅಣ್ಣಯ್ಯ, ಅದ್ರಲ್ಲಿ ಈ ಸಾಲ ಕೊಡ್ತಾರೆ ಬಡ್ಡಿ ಎಲ್ಲ ಹೆಂಗಂತೆ? ಕೃಷಿ ಅಂದ್ರೆ ಕಡಿಮೆ ಇದೇ ಇರ್ತದಲ್ಲವ, ಅದ್ ಬೇರೆ ತರ ಅಲ್ವಲ್ಲ. ಕೃಷಿ ಉದ್ಯಮ ಅಂತ ಹೇಳಿ ನೋಡೋದಿಲ್ಲ, ಬೇರೆವೆಲ್ಲದನ್ನು ನಾವು ಯಾವ್ದೇ ಫ್ಯಾಕ್ಟ್ರಿ ಮಾಡಿದ್ರೆ ಉದ್ಯಮ ಅಂತ. ಇದು ಒಂದು ಮೂಲಭೂತವಾಗಿರೋಂಥದ್ದು. ಈ ಕೃಷಿ ಅಂತ ಅಂದ್ರೆ ಸಂಸ್ಕೃತಿ ಅಂತ, ಅಗ್ರಿಕಲ್ಚರ್ ಅಂತೀವಲ್ಲ ನಾವು, ಅಗ್ರಿ ಪ್ಲಸ್ ಕಲ್ಚರ್ ಸೇರಿ ಸಂಸ್ಕೃತಿ. ಹಂಗಾಗಿ ಇದು ಉದ್ಯಮ ಅಲ್ಲ, ಉದ್ಯಮ ತರ ಅಲ್ಲ ಅಂತ ಅನ್ಕೊಂಡು. ಆಮೇಲೆ ಈಗ ಕೃಷಿ ತುಂಬಾ ಹೆಚ್ಚು ಲಾಭದಾಯಕವೂ ಕೂಡ ಅಲ್ವಲ್ಲ, ಹಂಗಾಗಿ ಜಾಸ್ತಿ ಇರೋದಿಲ್ಲ, ಕಡಿಮೆ ಇರ್ತದೆ. ಅದಕ್ಕೆ ಸಬ್ಸಿಡಿ ಗಿಪ್ಸಿಡಿ ಏನ್ ಕೊಡ್ಬೇಕು ಅದೆಲ್ಲ ಅದನ್ನು ಸರ್ಕಾರದಿಂದ ಕೊಡ್ತಾರೆ. ಅಂದ್ರೆ ಜನಸಾಮಾನ್ಯರು ಮಾಡಬಹುದು ಸಂಕ್ರಣ. ಮಾಡ್ಬೋದು. ಆಮೇಲೆ ಬಹಳ ಮುಖ್ಯವಾಗಿ ಈ ಎಣ್ಣೆ ಕಾಳುಗಳು, ಅದೇ ಎಣ್ಣೆನ ಬಳಸ್ತೀವಲ್ಲಪ್ಪ, ಅವು ನಮ್ಮ ದೇಶದಲ್ಲಿ ಉತ್ಪಾದನೆ ಆಯ್ತಿರೋದು ಭಾರಿ ಕಡಿಮೆ. ಅದಕ್ಕೆ ನಮ್ಮ ದೇಶದಲ್ಲಿ ಇರಲ್ಲ ಅಂತ ಅನ್ಕೊಂಡು ಬೇರೆ ದೇಶದಲ್ಲಿ ಬೆಳೀತಾರಲ್ಲ, ಅಲ್ಲಿಂದ ಎಣ್ಣೆ ತರಿಸ್ಕೊಳ್ಳೋದು, ಎಣ್ಣೆ ಕಾಳು ತರಿಸ್ಕೊಳ್ಳೋದು, ಈ ತರದ್ದೆಲ್ಲ ಇಷ್ಟು ದಿವಸ ಇತ್ತು. ಅದಕ್ಕೆ ಅದ್ ಹಂಗಾಗಬಾರ್ದು, ಇಲ್ಲಿ ನಾವೇನ್ ಬೆಳಿತೀವೋ ಅದನ್ನೇ ತಿನ್ಬೇಕು ಅಂತ ಹೇಳ್ಬಿಟ್ಟು. ನಾವು ಮೊದ್ಲೆಲ್ಲವ ಇಲ್ಲೆಲ್ಲ ಹಾಸನ ಇಲ್ಲೆಲ್ಲವ ಜಾಸ್ತಿ ಬಳಸ್ತಾ ಇದ್ದದ್ದೇ ಒಳ್ಳೆಣ್ಣೆ. ಒಳ್ಳೆಣ್ಣೆ ಅಂತ ಅಂದ್ರೆ ಕಡಲೆಕಾಯಿ ಎಣ್ಣೆ, ಶೇಂಗಾ ಅಂತ ಅಂತೀವಲ್ಲ ಅದ್ರೆಣ್ಣೆ. ಕೆಲವರು ಏನಂತ ಹೇಳೋರು ಅಂತ ಅಂದ್ರೆ, ಒಂದ್ ಸಂಶೋಧನೆ ಪ್ರಕಾರ ನಮ್ ಭಾಗದಲ್ಲಿ ಏನ್ ಚೆನ್ನಾಗಿ ಬೆಳೀತದೋ ಅದನ್ನೇ ತಿನ್ಬೇಕು ನಾವು ಅಂತ ಹೇಳ್ಬಿಟ್ಟು, ಬೇರೆ ಬೇರೆ ತಿನ್ಬಾರ್ದು. ಅದಕ್ಕೋಸ್ಕರ ಎಣ್ಣೆ ಕಾಳು ಉತ್ಪಾದನೆ ಮಾಡಕ್ಕೆ ಈ ಕೃಷಿ ಅರಣ್ಯ ಮಾಡೋ ಅಂತದ್ದು, ಅದಕ್ಕೂ ಯಾಕೆಂದ್ರೆ ಅದಕ್ಕೊಂದು ನೀತಿ ನಿಯಮ ಇಲ್ಲ. ಈಗ ನಾವು ಕಾರ್ಡ್ ಮಾಡ್ಕೊಂಡ್ರೆ ನಿನ್ ಮಾಡ್ಕೊಳಪ್ಪ ಅಂತಾರೆ, ಅದಕ್ಕೆ ಯಾವ್ದು ಉತ್ತೇಜನ ಇರೋದಿಲ್ಲ, ಸಬ್ಸಿಡಿ ಹಾಕಲ್ಲ, ಅದ್ರ ಹಾಕಲ್ಲ, ಇದ್ರ ಹಾಕಲ್ಲ. ಹಂಗಾಗಿ ಕಾಡು ಗಿಡ ಬೆಳೆಸಲಿಕ್ಕೆ, ಕೃಷಿ ಸಂಬಂಧಿ ಅರಣ್ಯಗಳನ್ನ ಮಾಡ್ಲಿಕ್ಕೆ ಅದಕ್ಕೆಲ್ಲ ಪ್ರೋತ್ಸಾಹ ಕೂಡ ಅಂತದ್ದು. ಈ ಬಹಳ ಮುಖ್ಯವಾಗಿ ಒಂದ್ 5 ನದಿಗಳ ಜೋಡಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನ್ಸು ಮಾಡ್ಬಿಟ್ಟವ್ರೆ. ಯಾಕೆಂದ್ರೆ ಈಗ ಈ ನಮ್ಮ ಉತ್ತರ ಭಾರತದಲ್ಲಿ ನದಿಗಳು ಹರಿತವಲ್ಲ, ವರ್ಷ ಪೂರ್ತಿ ಹರಿತವೆ, ಮಳೆಗಾಲದಲ್ಲಿ ಮಳೆಯಿಂದ ಹರಿತವೆ, ಬೇಸಿಗೆನಲ್ಲಿ ಹಿಮ ಕರಗ ಹರಿತವೆ, ಆಯ್ತಾ. ಹಿಂಗೆ ಅವು ಜೋಡಣೆ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗುತ್ತೆ, ಇನ್ನೂ ಒಂದಷ್ಟು ನೀರು ಸಮುದ್ರಕ್ಕೆ ಸೇರಂತದ್ದು ನಮ್ಮಲ್ಲಿ ಬಳಕೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಕೃಷಿಗೆ ಬಳಸ್ಕೊಳ್ಳೋಕೋಸ್ಕರವ, ಕುಡಿಯೋ ನೀರಿಗೋಸ್ಕರವ, ಆಮೇಲೆ ಈ ಉತ್ಪಾದನೆ ರೈತರು ಬೆಳೆ ಬೆಳಿಲಿಕ್ಕೆ, ಆಮೇಲೆ ಕರೆಂಟ್ ಉತ್ಪಾದನೆ ಮಾಡಕ್ಕೆ, ಇಂಥದಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಗೋದಾವರಿ, ಆಮೇಲೆ ದಮನ್ಗಂಗಾ, ಪಿಂಜಾಲ, ಕಾವೇರಿ, ಪೆನ್ನಾರು ಇವೆಲ್ಲನೂ ಸೇರಿಸಬೇಕು ಅಂತ ಅನ್ಕೊಂಡು ಮಾಡವ್ರೆ. ಸ್ವಲ್ಪ ತಡ ಆಯ್ತದೆ, ಹೇಳಿದ ತಕ್ಷಣ ಅವೆಲ್ಲ ಹಾಕಲ್ಲ, ಒಂದ್ ಸ್ವಲ್ಪ ತಡ ಆಯ್ತದೆ. ಯೋಜನೆ ಹಾಕೊಂಡವ್ರೆ, ಆಮೇಲೆ ಸಹಕಾರ ಸಂಘಗಳೆಲ್ಲ ಟ್ಯಾಕ್ಸ್ ಗಳು ಕಟ್ತಿದ್ವಲ್ಲ, ಅವೇನ್ ಟರ್ನ್ ಓವರ್ ಮಾಡ್ತಿದ್ವ, ಅದೆಲ್ಲ ಜಾಸ್ತಿ ಇದ್ದಲ್ಲ ಕಡಿಮೆ ಮಾಡ್ಬಿಟ್ಟು 18.5% ಕಟ್ಟಬೇಕು ಅಂತ ಇತ್ತು, ಈಗ 15 ಮಾಡವ್ರೆ. ಆಮೇಲೆ ಈ 1 crore to 10 crore ವರ್ಗೂ ಯಾರು ಮಾಡ್ತಿದ್ರು, ಅವ್ರು ಸರ್ ಚಾರ್ಜ್ ಅಂತ ಹಾಕರ ಅವ್ರಿಗೆ, ಆ ಸರ್ ಚಾರ್ಜ್ 12% ವರ್ಗೂ ಹಾಕ್ಬಿಡ್ರು. ಯಾಕೆಂತಂದ್ರೆ ಸಹಕಾರ ಸಂಘ ಅಂದ್ರೆ ನಮ್ ರೈತರವೇ ಅಲ್ಲಪ್ಪ, ಅವೆಲ್ಲ ಒಂದಷ್ಟು ಕಡಿಮೆ ಮಾಡೋರು 7% ಅಂತ ಮಾಡ್ಕೊಂಡವ್ರೆ. ಈ ಕೃಷಿ ಸಾಲ ವರ್ಷ ವರ್ಷ ಏನ್ ಕೊಡ್ತಿದ್ರು, ಅದಕ್ಕಿನ್ನೂ ಒಂದು 1.5 lakh crore ಅಷ್ಟು ಜಾಸ್ತಿ ಮಾಡೋರೆ. ಈ ತರದವೆಲ್ಲ ಸುಮಾರು ಮಾಡ್ಕೊಂಡು ಈ ಸಿರಿಧಾನ್ಯ ವರ್ಷ ಅಂತ 2023 ಹೇಳಿದ್ದೆ, ಅದಕ್ಕೆ ಪೂರಕವಾಗಿ ಅದ್ ಹೆಂಗ್ ಮೌಲ್ಯವರ್ಧನೆ ಮಾಡೋದು, ಅದನ್ನ ನಾವ್ ಹೆಂಗ್ ಬಳಕೆ ಮಾಡ್ಕೋಬೇಕು, ಆಮೇಲೆ ಅದನ್ನ ಬ್ರಾಂಡಿಂಗ್ ಮಾಡ್ಬಿಟ್ಟು ನಾವಷ್ಟೇ ಅಲ್ಲ ಇಡೀ ಜಗತ್ತೇ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ಬೇರೆ ಬೇರೆ ದೇಶಕ್ಕೂ ಕಳಿಸೋ ತರದಲ್ಲಿ ಅನುಕೂಲ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡೋರೆ ಆಲೋಚನೆ ಇಟ್ಕೊಂಡು ನಮ್ಮ ಮಾಡೋರು ಹಣಕಾಸು ಮಂತ್ರಿಗಳು ಮಾಡೋರೆ, ಪ್ರಧಾನಮಂತ್ರಿಗಳು ಅದಕ್ಕೆ ಸಹಕಾರ ತೋರೋರೆ, ಸಹಕಾರ ತೋರೋರೆ. ಈಗ ನನಗೆ ಅರ್ಥ ಆಗಿರೋದು ಇಷ್ಟೇ ಇದು. ಅಲ್ಲ ಅದು ನೀನು ಏನು ತಪ್ಪು ಹೇಳಿಲ್ಲ, ಆಮೇಲೆ ಏನ್ ಗೊತ್ತಾ, ನೀನ್ ತಿಳ್ಕೊಂಡಿರ್ತೀಯ ಆದ್ರೆ ಹೇಳ್ಬೇಕಲ್ಲ ಹೆಂಗ್ ಹೇಳೋದು ಹೆಂಗ್ ಹೇಳೋದು ಅಂತಂತೇಳಿ ಯೋಚನೆ ಮಾಡ್ತಿದ್ಯಾ. ಸಾಲದಕ್ಕೆ ನೀನು ಪ್ಯಾಟನ್ನ ಬತ್ತ ಅನ್ನತಕ್ಕಂತಾರೆ ಕರ್ಕ ಬಂದಿದ್ಯಾ, ಈಗ ನೋಡು ಅವಳು ಅಪ್ರೂಪಕ್ಕೆ ಬಂದವಳೆ, ಆಮೇಲೆ ಇನ್ನೊಂದು ಒಳ್ಳೆ ವಿಚಾರಗಳನ್ನ ಹೇಳಿದ್ಯಾ. ಈಗ ಈ ವಿಚಾರಕ್ಕೆ ನಮಗೆ ಸಿಹಿ ಕೊಡ್ತೀಯಾ ಅಥವಾ ಖಾರ ಕೊಡ್ತೀಯಾ, ಏನ್ ಮಾಡ್ತೀಯ ನೋಡು. ಈಗ ಸಿರಿಧಾನ್ಯದ್ದು ಬಂತಲ್ಲಪ್ಪ ಬಜೆಟ್ ಅಲ್ಲಿ, ಸಿರಿಧಾನ್ಯದ್ದು ಪಾಯಸ ಮಾಡಿಸ್ಬಿಟ್ಟವ್ರು ನಮ್ಮನೇಲಿ. ಹೌದಾ, ಏನ್ ಬೇಕಾದ್ರು ಮಾಡಬಹುದು ಅದರಲ್ಲಿ, ಗೊತ್ತಿಲ್ಲ ಅಷ್ಟೇ ಮಾಡಕ್ಕೆ. ಅದೆಲ್ಲ ಒಂದೊಂದಾಗ ಒಂದೊಂದಾಗಿ ಹೇಳ್ಕೊಡ್ತಾರ, ಸರ್ಕಾರದವ್ರ ಹೇಳ್ಕೊಡ್ತಾರಲ್ಲ, ನಮ್ಗೆ ಇನ್ನೇನ್ ಕಷ್ಟ. ಅದ್ರ ಜೊತೆಗೆ ಹೋಸಿ ನಾನು ಚಕ್ಲಿ ಕೊಡ್ಬೇಡ ಎಲ್ಲ ತಂದಿದೀನಿ ಎಲ್ಲ. ಇವತ್ತೊಂದು ಮಿನಿ ಹಬ್ಬ ಮಾಡ್ಬಿಡೋಣ ಇವತ್ತು, ನಡ್ರಿ ಮತ್ತೆ ತೊಳಿಕೋನ. ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಅರಕಲಗೂಡು ವಿಮಲ್ ಸೂದನ್, ಗೋರ ರವಿಶಂಕರ್ ಹಾಗೂ ಎಸ್ ಜಿ ಅನಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा.